ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿಬಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬಹುದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 534ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸು. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಈ ವರ್ಷದ ಕೊನೆಯ ಮೇಘ ಸಂದೇಶ ಸರಣಿಯ ಸಂಚಿಕೆಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ಹೊಸ ವರ್ಷ 2022 ಮತ್ತೆ ಎಳ್ಳಮಾಸೆಯ ಹಾರ್ದಿಕ ಶುಭಾಶಯಗಳು. ಬರುವ ವರ್ಷ ನಮ್ಮ ರೈತರ ಬಾಳಿನೊಳಗ ಒಂದು ವಿಶೇಷವಾದಂತಹ ವರ್ಷ ಆಗಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಬರುವ ವರ್ಷದೊಳಗ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿ ಸುಖ ಶಾಂತಿ ಎಲ್ಲ ಕಡೆ ನೆಲೆಸಲಿ, ಸಂಭ್ರಮೋಲ್ಲಾಸಗಳಿಂದ ನಮ್ಮ ರೈತರು ತಮ್ಮ ಜೀವನವನ್ನ ಮುಂದೆ ಸಾಗಿಸುವಂಗ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೆ, 2021 ಮುಗಿತಾ ಇದೆ. ಈ ವರ್ಷ ನಮಗೆ ನಮ್ಮ ಜೀವನದೊಳಗ ಸಾಕಷ್ಟು ಏರುಪೇರುಗಳನ್ನ ತಂದುಕೊಟ್ಟಿದೆ. ವಿಶೇಷವಾಗಿ ನಮ್ಮ ಕೃಷಿ ಜೀವನದೊಳಗ ಬಹಳಷ್ಟು ಏರುಪೇರುಗಳನ್ನ ಕಂಡಂತಹ ವರ್ಷ ಇದು ಅಂತ ಹೇಳಬಹುದು. ಕೃಷಿ ಹಂಗಾಮು ಬಹಳ ಸಂತೋಷದ ಘಟನೆಗಳಿಂದಲೇ ಶುರುವಾಯಿತು. ನಾವು ಯಾವ ಸಮಯಕ್ಕೆ ಮಳೆಯನ್ನು ಬಯಸಿದ್ವಿ, ಮುಂಗಾರು ಅದೇ ಸಮಯಕ್ಕೆ ಬಂದು ಒಳ್ಳೆ ಮಳೆಯನ್ನ ತಂತು ಅಂತ ಹೇಳಬಹುದು. ಹಿಂಗಾಗಿ ನಮ್ಮ ರೈತರು ಜಲ್ದಿ ಬಿತ್ತನೆ ಮಾಡುವಂತಹ ಒಂದು ಕಾರ್ಯ ಕೂಡ ಈ ವರ್ಷ ಆಯಿತು. ಆದ್ರೆ ಆ ಸಂತೋಷ ಬಹಳ ದಿವಸ ಉಳಿಲಿಲ್ಲ ಅಂತೇಳಿ ಅನಿಸ್ತದ. ಮುಂದ ಅನೇಕ ದಿನಗಳವರೆಗೆ ನಾವು ಬರವನ್ನ ಎದುರಿಸಬೇಕಾಯ್ತು. ಆಮೇಲೆ ತೀರಾ ಇತ್ತೀಚೆಗೆ ಏನು ಸೀಸನ್ ಮುಗಿತಾ ಬಂತು. ಸೀಸನ್ ಮುಗಿದ ನಂತರ ಚಂಡಮಾರುತಗಳ ಸಾಲುಗಳು ಬಂದೇ ಬಂದವು. ಒಂದಾದ ಮೇಲೊಂದು ಚಂಡಮಾರುತಗಳಿಂದಾಗಿ ನಾವೆಲ್ಲ ನಲುಗಿ ಹೋದ್ವಿ. ಇಡೀ ಜಗತ್ತು ಈ ನಿಸರ್ಗದ ವಿಕೋಪಗಳಿಂದಾಗಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತು ಅಂತೇಳಿ ಹೇಳಬಹುದು. ಈ ವರ್ಷ ಹವಾಮಾನದ ಏರುಪೇರುಗಳನ್ನ ನಾವು ಬಹಳ ನೋಡಿದ್ವಿ. ಪ್ರವಾಹ ಬಂತು, ಚಂಡಮಾರುತಗಳು ಬಂದು, ಹಿಂಗ ಇನ್ನೇನು ನಾವು ನಮ್ಮ ಕೈಗೆ ಬೆಳೆ ಬಂದೇ ಬಿಡ್ತು ಅನ್ನುವಂತಹ ಒಂದು ಸಂದರ್ಭ ಇದ್ದಂತಹ ವೇಳೆ ಒಳಗ ಮತ್ತೆ ಮಳೆ ಬಂದು ಅದು ಕೂಡ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಸಂದರ್ಭಗಳೇ ಹೆಚ್ಚಾದವು ಅಂತ ಹೇಳಬಹುದು. ಬಹುತೇಕ ಬಹುಶಃ ತೊಗರಿ ಬೆಳೆಗಾರರ ಜೀವನದೊಳಗ ಇಂಥ ವರ್ಷ ನೋಡಿದ್ದು ಇದೇ ಮೊದಲು ಅಂತೇಳಿ ಅನಿಸ್ತದ. ಯಾಕಂತಂದ್ರ ಸಾಕಷ್ಟು ಸಮಯದೊಳಗ ಮಳೆ ಬಂದದ, ಆದ್ರ ಬೆಳವಣಿಗೆ ಹಂತದೊಳಗಿದ್ದಾಗ ಮಳೆ ಬಂದು ತೊಂದರೆ ಕೊಟ್ಟದ, ಅಲ್ಲಿ ಸಾಕಷ್ಟು ನುಕ್ಸಾನ್ ಆಗ್ಯದ ಇಲ್ಲಂತಲ್ಲ. ಆದ್ರ ಈ ಸಲ ಏನಾಯ್ತು ಅಂತಂದ್ರ ಇನ್ನೇನು ಬೆಳೆ ಕೈಗೆ ಬರುವಂತಹ ಒಂದು ಸಂದರ್ಭ ಇದ್ದಾಗ ಮಳೆ ಬಂದು ಅದು ಬರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಕಾಳುಗಳೆಲ್ಲ ಕಪ್ಪಾದವು, ಅದಕ್ಕೆ ಏನೂ ಬೆಲೆ ಬರಲಾರದಂಗಾಯ್ತು. ಅದ್ರ ಜೊತೆಗೆ ಏನು ಹೂಗಳಿದ್ದು ಅವು ಕೂಡ ಉದುರಿ ಹೋದು, ಸಣ್ಣ ಸಣ್ಣ ಚಳ್ಳೆಗಳು ಕೂಡ ಉದುರಿ ಹೋದು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ನಮ್ಮ ಅನೇಕ ರೈತರು ಅರ್ಧಕರ್ಧ ತೊಗರಿ ಹೋಯ್ತರಿ ಅನ್ನುವಂತಹ ಒಂದು ಮಾತು ಹೇಳಿದ್ರು. ಇನ್ನೂ ಕೆಲವರು ಬಹಳ ನುಕ್ಸಾನ ಆಯ್ತರಿ, ಈ ಸಲ ನಮ್ಮ ಕೈಗೆ ಏನೂ ಬರಲಿಲ್ಲ ಅನ್ನುವಂತಹ ಮಾತನ್ನ ಹೇಳುವಂತಹ ಸಮಯದೊಳಗ ಬಹಳ ಬೇಜಾರಾಗುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು ಅಂತ ಹೇಳಿ ಹೇಳಬಹುದು. ಅದೇ ರೀತಿಯಾಗಿ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಕೂಡ ನಾವು ಈ ಸಲ ನೋಡಿದ್ವಿ. ಎಂದೂ ಇರಲಾದಂತಹ ಮಳೆ ದ್ರಾಕ್ಷಿಗೆ ಗಂಟು ಬಿದ್ದು ಅಲ್ಲಿಯೂ ಕೂಡ ಸಾವಿರಾರು ಹೆಕ್ಟೇರ್ಗಳಷ್ಟು ದ್ರಾಕ್ಷಿ ನುಕ್ಸಾನ್ ಆಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಯ್ತು. ಹಿಂಗಾಗಿ ರೈತರು ಏನು ಆತ್ಮವಿಶ್ವಾಸದಿಂದ ತಾವು ಕೆಲಸ ಮಾಡ್ತಾ ಇದ್ರಿ, ಅಂತ ಒಂದು ಆತ್ಮವಿಶ್ವಾಸವನ್ನ ನಲಗಿಸಿಬಿಡುವಂತಹ ಒಂದು ವರ್ಷ ಆಯ್ತು ಇದು ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಇಂಥ ಏರುಪೇರುಗಳು, ವಿಶೇಷವಾಗಿ ಏನು ಈ ವಾತಾವರಣದ ವೈಪರೀತ್ಯಗಳೇನಿರ್ತಾವ, ಅವು ಹಿಂಗ ಹೆಚ್ಚು ಸಂಖ್ಯೆ ಒಳಗೆ ಇನ್ನು ಮುಂದಿನ ದಿವಸಗಳಲ್ಲಿ ಸಹಿತ ಆಗ್ತಾವ ಅನ್ನುವಂತಹ ಒಂದು ಲೆಕ್ಕ ನಾವು ಇಟ್ಕೊಂಡೆ ನಮ್ಮ ಕೃಷಿಯನ್ನ ಮುಂದುವರೆಸಿಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸದ. ಇದಕ್ಕೆ ನಾವು ಯಾವತ್ತೂ 24 ತಾಸು ತಯಾರಿರಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮಾಡೇ ನಾವು ನಮ್ಮ ಕೃಷಿಯನ್ನ ಮುಂದುವರೆಸಿಕೊಂಡು ಹೋಗಬೇಕಾಗಿದೆ ಅನ್ನುವಂಥದ್ದು ಯಾವತ್ತೂ ನಮ್ಮ ಮನಸ್ಸಿನೊಳಗೆ ಇರಬೇಕು. ಯಾಕಂತಂದ್ರೆ ವಾತಾವರಣಕ್ಕೆ ಬಹಳಷ್ಟು ದೊಡ್ಡ ಪೆಟ್ಟು ಇಲ್ಲಿ ತನಕ ಬಿದ್ದದ. ನಮ್ಮ ಚಟುವಟಿಕೆಗಳಿಂದಾಗಿ ಏನು ಪರಿಸರಕ್ಕೆ ಗಾಯ ಆಗ್ಯದ, ಆ ಗಾಯ ಮಾಯುವುದಕ್ಕೆ ಬಹಳ ಸಮಯ ಬೇಕು. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಇಲ್ಲೇ ಇಲ್ಲ. ಅದು ಇವತ್ತಿಲ್ಲ ನಾಳೆ ಆರೋಗ್ಯಪೂರ್ಣವಾದಂತಹ ವಾತಾವರಣ ನಿರ್ಮಾಣ ಆಗಬಹುದು. ಆದ್ರೆ ಅದರ ಕಡೆ ನಾವೆಲ್ಲರೂ ಶ್ರಮಿಸಬೇಕಾಗ್ತದೆ ಅನ್ನುವಂತಹ ವಿಚಾರ ಯಾವತ್ತು ನಮ್ಮ ಕಡೆ ಇರಬೇಕಾಗ್ತದೆ. ಆದ್ರೆ ಇಂಥ ಘಟನೆಗಳಿಂದಾಗಿ ಮತ್ತ ಈಗೇನು ಅಧ್ಯಯನಗಳು ನಡೆದಾವ, ಅಂಥ ಅಧ್ಯಯನಗಳನ್ನ ನಾವು ನೋಡಿದ್ರೆ ಬಹಳಷ್ಟು ದಿಗಿಲು ಉಂಟಾಗ್ತದೆ. ವಿಜ್ಞಾನಿಗಳು ಹೇಳ್ತಾನೆ ಇದ್ದಾರೆ, ತಾಪಮಾನ ಹೆಚ್ಚಾಗುವುದರಿಂದ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ಹಿಮಾಲಯ ಏನಿದೆ, ಹಿಮಾಲಯ ಕರಿಗೆ ಹೋಗ್ತಾ ಇದೆ, ಅಲ್ಲಿರುವಂತಹ ಹಿಮದ ಬಂಡೆಗಳು ಕರಿಗೆ ಹೋಗ್ತಾ ಇದ್ದಾವೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನದಿಗಳಲ್ಲಿ ನೀರು ಇರಲಾರದಂಗ ಆಗ್ತದೆ. ಒಂದು ವೇಳೆ ಹಿಮಾಲಯದೊಳಗಿರುವಂತಹ ಬಂಡೆಗಲ್ಲುಗಳು ನಿರ್ನಾಮ ಆದವು ಅಂತಂದ್ರ, ಕರಿಗೆ ಹೋಯ್ತು ಅಂತಂದ್ರ, ಕಡಿಮೆ ಆಯ್ತು ಅಂತಂದ್ರ, ಅಲ್ಲಿಂದ ಹುಟ್ಟಿ ಏನು ಭಾರತ ಖಂಡದೊಳಗೆ ಹರಿದು ನೀರನ್ನ ಕೊಡ್ತಾ ಇರುವಂತಹ ನದಿಗಳು ಅವು ಕೂಡ ಬತ್ತಿ ಹೋಗ್ತಾವ. ಭಾರತದೊಳಗ ನೀರಿನ ಬರ ಉಂಟಾಗ್ತದ. ಅಷ್ಟೇ ಅಲ್ಲ, ಮೊಗ್ಲ ಪಾಕಿಸ್ತಾನದ, ಆಮೇಲೆ ಈ ಕಡೆ ಬಾಂಗ್ಲಾದೇಶದ, ಇಲ್ಲಿ ಕೂಡ ನೀರಿನ ಬರ ಉಂಟಾಗ್ತದ ಅನ್ನುವಂತಹ ಒಂದು ಎಚ್ಚರಿಕೆ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ ಸುಮಾರು ವರ್ಷಗಳಲ್ಲಿ ಹಿಮಾಲಯ ಎಷ್ಟಿತ್ತೋ ಅದರ 40% ಭಾಗ ಈಗ ಕರಿಗೆ ಹೋಗಿದೆ ಅನ್ನುವಂತಹ ಒಂದು ದಿಗಿಲು ಹುಟ್ಟಿಸುವಂತಹ ಒಂದು ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ವೇಗವಾಗಿ ಹಿಮಾಲಯ ಕರಗ್ತಾ ಇದೆ. ಹಿಮಾಲಯವನ್ನ 3ನೇ ಧ್ರುವ ಅಂತ ಹೇಳಿ ಕರೀತಾರೆ. ಒಂದು ಉತ್ತರ ಧ್ರುವ, 2 ದಕ್ಷಿಣ ಧ್ರುವ, 3ನೇ ಧ್ರುವ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಹಿಮಾಲಯ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಇಂಥ ಒಂದು ಕರಗುವಿಕೆಯ ಪ್ರಮಾಣ ಏನದ ಅದು ಕೂಡ ಜಾಸ್ತಿ ಆಗ್ತಾ ಇದೆ, ಬಹಳ ವೇಗವಾಗಿ ಕರಗುವಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಯಾವಾಗ ಈ ಜಾಗತಿಕ ತಾಪಮಾನ ಹಿಂಗೆ ಹೆಚ್ಚಾಕೋತ್ ಹೋಯ್ತಪ್ಪ ಅಂತಂದ್ರ, ಅಂದ್ರೆ ನಾವು ವಾಯು ಮಾಲಿನ್ಯವನ್ನ ಇನ್ನು ಹೆಚ್ಚು ಮಾಡ್ಕೋತ ಹೋದೀವಪ್ಪ ಅಂತಂದ್ರ ಈ ಒಂದು ಪರಿಸ್ಥಿತಿ ಇನ್ನು ಕೆಟ್ಟಗೋತಾನೆ ಹೋಗ್ತದ, ಸುಧಾರಣೆ ಆಗಂಗಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರ ಉತ್ತರ ಧ್ರುವ ಪ್ರದೇಶಗಳು ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳು, ಇಲ್ಲಿ ಅಪಾರ ಪ್ರಮಾಣದೊಳಗ ಹಿಮ ಇದೆ. ಆರ್ಕ್ಟಿಕ್ ಪ್ರದೇಶದೊಳಗ ಥಂಡಿರಬೇಕು, -ಡಿಗ್ರಿ ಇರ್ತೈತಿ. ಆದ್ರ ಕಳೆದ ಜೂನ್ 20ನೇ ತಾರೀಕು ಅಂದ್ರೆ 2020ರೊಳಗ 20ನೇ ತಾರೀಕು ಜೂನ್ ಅವತ್ತಿನ ದಿವಸ 38°C ಉಷ್ಣತೆ ದಾಖಲಾಗಿದೆ. ಅವತ್ತಿನ ದಿವಸ ಗರಿಷ್ಠ ಪ್ರಮಾಣದ ಉಷ್ಣತೆ ದಾಖಲಾಗಿದೆ ಅನ್ನುವಂಥ ಮಾತನ್ನ ವಿಜ್ಞಾನಿಗಳು ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಇದರಿಂದ ಏನಪ್ಪಾ ಅಂತಂದ್ರೆ ಅಂಥ ಧ್ರುವ ಪ್ರದೇಶದಲ್ಲಿ ಸಹಿತ ವಾತಾವರಣದ ಉಷ್ಣತಾಮಾನ ಹೆಚ್ಚಾಗಿ 38°C ನಮ್ಮ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಉಷ್ಣತೆ ಆರ್ಕ್ಟಿಕ್ ಪ್ರದೇಶದೊಳಗೆ ಐತಿ, ಧ್ರುವಗಳಲ್ಲಿ ಐತಿ ಅಂತಂದ್ರೆ ಇದು ಸಾಮಾನ್ಯ ಮಾತ ಅಲ್ಲ ಅನ್ನೋದನ್ನ ಗಮನಿಸಬೇಕು. ಪೃಥ್ವಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಾವು ಮಾಡುವಂತಹ ಕೆಲಸಗಳಿಂದ, ನಾವು ಸ್ಥಾಪಿಸುವಂತಹ ಉದ್ಯಮಗಳಿಂದ, ವಾಹನಗಳಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಂಥ ಒಂದು ಕೆಲಸಗಳು ಮುಂದುವರೆದು ಅಂತಂದ್ರ ನಮಗ ಪೃಥ್ವಿ ಅಥವಾ ಪ್ರಕೃತಿ ಕ್ಷಮಿಸಾಕ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಚಳಿಗಾಲ ತಡ ಆಗಿ ಶುರುವಾಗ್ಯದ ಅಂತ ಅನ್ನೋದ್ರೊಳಗ ಒಂದು 4 ದಿವಸ ಬಹಳ ಚಳಿ ಬಿಡ್ತು. ಉತ್ತರ ಭಾರತದೊಳಗ ಶೀತಗಾಳಿಯಿಂದಾಗಿ ನಮ್ಮಲ್ಲಿ ಆ ಥಂಡಿಗೆ ನಡಿಗೆ ಹೋದ್ವಿ. 1-2 ದಿವಸಗಳಿಂದ ಥಂಡಿ ಕಡಿಮೆ ಆಗ್ಯದ, ಮತ್ತೆ ಉಷ್ಣತೆ ಹೆಚ್ಚಾಗ್ಯದ ಅನ್ನುವಂತಹ ಒಂದು ಅನುಭವ ನಮ್ಮ ನಿಮ್ಮೆಲ್ಲರಿಗೆ ಆಗ್ತಾ ಇದೆ. ಈ ಸಲದ ಚಳಿಗಾಲ ಬಹಳ ಕಡಿಮೆ ಇರ್ತದ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ. ಈ ಹಂಗಾಮುಗಳು ಮುಂದೆ ಹೋಗ್ತಾ ಇದ್ದಾವೆ, ಮತ್ತ ಮುಂದೆ ಹೋಗುದ್ರ ಜೊತೆಗೆ ಅವುಗಳ ಅವಧಿ ಹೆಚ್ಚರೇ ಆಗ್ತಾ ಇದೆ, ಕಡಿಮೆರೆ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಇದೇ ವಿಷಯದ ಮೇಲೆ ಇವತ್ತ ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರಾಗಿರುವಂತಹ ಡಾಕ್ಟರ್ ರಾಜೇಗೌಡ ಅವರು ತಮ್ಮ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಚಳಿ ಈ ಸಲ ನಮ್ಮಲ್ಲಿ ಯಾಕೆ ಕಡಿಮೆ ಆಗ್ತಾ ಇದೆ, ಏನು ಕಾರಣಗಳದಾವ, ಮತ್ತೆ ಇರುವಂತಹ ಚಳಿ ಕೂಡ ಅಷ್ಟು ಪ್ರಮಾಣದೊಳಗೆ ಇಲ್ಲ ಅನ್ನುವಂತಹ ವಿಚಾರವನ್ನ, ಅದು ಯಾಕೆ ಹಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮದೇ ಆದಂತಹ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ರಾಜೇಗೌಡ ಅವರು ಹೇಳೋದನ್ನ ನಾವೀಗ ಕೇಳೋಣ. ಸ್ನೇಹಿತರೆ, ಈ ವರ್ಷ ಚಳಿಯ ತೀವ್ರತೆ ಹಾಗೂ ಚಳಿಯ ಅವಧಿಯ ಪ್ರಮಾಣ ಕಡಿಮೆ ಇರುತ್ತದೆ. ಇದಕ್ಕೆ ಕಾರಣಗಳೇನು? ಭೂಮಿ ಸೂರ್ಯನ ಸುತ್ತ ತನ್ನ ಎಲಿಪ್ಟಿಕ್ ಕಕ್ಷೆಯಲ್ಲಿ ಸುತ್ತುವಾಗ ಭೂಮಿಯ ಉತ್ತರ ಗೋಳಾರ್ಧವು ಜೂನ್ 21ರಂದು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿಯೂ, ಡಿಸೆಂಬರ್ 21ರಂದು ಸೂರ್ಯನಿಂದ ಅತ್ಯಂತ ದೂರದಲ್ಲಿಯೂ ಇರುತ್ತದೆ. ಹಾಗಾಗಿ ಜೂನ್ 21ರಂದು ಹಗಲಿನ ಅವಧಿ ವರ್ಷದಲ್ಲಿ ಹೆಚ್ಚಿತ್ತು, ಬಿಸಿಲಿನ ಅವಧಿ ಹೆಚ್ಚಾಗಿ ಸೂರ್ಯನಿಂದ ಭೂಮಿಗೆ ಬರುವ ಸೂರ್ಯನ ಕಿರಣದ ಪ್ರಮಾಣ ಹೆಚ್ಚಾಗುವುದರಿಂದ ವಾತಾವರಣದ ಶಾಖ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ನಂತರ ತನ್ನ ಕಕ್ಷೆಯಲ್ಲಿ ಚಲಿಸಿ ಎಲಿಪ್ಟಿಕ್ ಪಥದ ಸುತ್ತ ತುದಿಯನ್ನು ಡಿಸೆಂಬರ್ 21 ತಲುಪುತ್ತದೆ. ಈ ಅವಧಿಯಲ್ಲಿ ಕ್ರಮೇಣವಾಗಿ ಹಗಲಿನ ಅವಧಿ ಕಡಿಮೆಯಾಗುತ್ತಾ ಬಂದು ಡಿಸೆಂಬರ್ 21 ಹಗಲಿನ ಅವಧಿ ಅತ್ಯಂತ ಕಡಿಮೆಯಾಗಿ ರಾತ್ರಿಯ ಅವಧಿ ಅತಿ ಹೆಚ್ಚಿರುತ್ತದೆ. ಈ ದಿನದಲ್ಲಿ ಬಿಸಿಲಿನ ಅವಧಿ ಕಡಿಮೆಯಾಗಿ ಸೂರ್ಯನಿಂದ ಭೂಮಿಗೆ ಬರುವ ಸೂರ್ಯ ಕಿರಣದ ಪ್ರಮಾಣ ಕಡಿಮೆಯಾಗುವುದರಿಂದ ವಾತಾವರಣದ ಶಾಖ ಕನಿಷ್ಠ ಮಟ್ಟವನ್ನು ತಲುಪುತ್ತದೆ. ನಮ್ಮ ಭಾರತ ದೇಶ ಭೂಮಿಯ ಉತ್ತರ ಗೋಳಾರ್ಧದಲ್ಲಿರುವುದರಿಂದ ಜೂನ್ 21 ವಾತಾವರಣದ ಶಾಖ ಗರಿಷ್ಠ ಮಟ್ಟವನ್ನು ಮತ್ತು ಡಿಸೆಂಬರ್ 21 ಕನಿಷ್ಠ ಮಟ್ಟವನ್ನು ತಲುಪುವುದು ವಾಡಿಕೆ. ಇದೇ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿಯೂ ಸಹ ಇರುತ್ತದೆ. ರಾಜ್ಯದಲ್ಲಿ ಈ ಅವಧಿಯಲ್ಲಿ ಸರಾಸರಿ ಉಷ್ಣತಾಂಶವು 32.5 ಡಿಗ್ರಿ ಸೆಲ್ಸಿಯಸ್ ನಿಂದ 15.5 ಡಿಗ್ರಿ ಸೆಲ್ಸಿಯಸ್ ಇಳಿಯುತ್ತದೆ. ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇರುತ್ತದೆ. ಬೆಂಗಳೂರಿನ ಸುತ್ತಮುತ್ತದ ಪ್ರದೇಶಗಳಲ್ಲಿ ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್ ನಿಂದ ಕನಿಷ್ಠ 8 ಡಿಗ್ರಿ ಸೆಲ್ಸಿಯಸ್ ಇಳಿಯುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್ ನಿಂದ ಕನಿಷ್ಠ 5 ಡಿಗ್ರಿ ಸೆಲ್ಸಿಯಸ್ ಇಳಿಯುತ್ತದೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್ ನಿಂದ ಕನಿಷ್ಠ 12 ಡಿಗ್ರಿ ಸೆಲ್ಸಿಯಸ್ ಇಳಿಯುತ್ತದೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣತಾಂಶದ ಸರಾಸರಿ ನವೆಂಬರ್ ತಿಂಗಳ 2ನೇ ಅಥವಾ 3ನೇ ವಾರದಲ್ಲಿ ತಲುಪುವುದು ವಾಡಿಕೆ. ನಂತರ ಉಷ್ಣತಾಂಶವು ಸರಾಸರಿಗಿಂತ ಕಡಿಮೆಯಾಗುತ್ತಾ ಹೋಗುತ್ತದೆ. ರಾಜ್ಯದಲ್ಲಿ ಮುಂಗಾರು ವಾಡಿಕೆಯಾಗಿ ಜೂನ್ 1 ಪ್ರಾರಂಭವಾಗಿ ಅಕ್ಟೋಬರ್ 1 ಅಥವಾ 2ನೇ ವಾರದಲ್ಲಿ ಹಿಂತೆಗೆದು ಮುಕ್ತಾಯವಾಗುತ್ತದೆ. ಅಕ್ಟೋಬರ್ ನಂತರ ಉತ್ತರ ಗೋಳಾರ್ಧದಲ್ಲಿ ಉಷ್ಣತಾಂಶ ಕಡಿಮೆಯಾಗುತ್ತಾ ಬಂದು ದಕ್ಷಿಣ ಗೋಳಾರ್ಧದಲ್ಲಿ ಉಷ್ಣತಾಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರ ಪರಿಣಾಮವಾಗಿ ಅಕ್ಟೋಬರ್ 2ನೇ ವಾರದಲ್ಲಿ ಹಿಂಗಾರು ಅಥವಾ ಈಶಾನ್ಯ ಮಾರುತವು ರಾಷ್ಟ್ರದ ಈಶಾನ್ಯ ದಿಕ್ಕಿನಿಂದ ಬರಲು ಪ್ರಾರಂಭ ಮಾಡಿ ತನ್ನ ಜೊತೆಯಲ್ಲಿ ಚೈನಾ ಪ್ರದೇಶ ಹಾಗೂ ರಾಷ್ಟ್ರದ ಈಶಾನ್ಯ ಭಾಗಗಳಿಂದ ತಂಪಾದ ಹವೆಯನ್ನು ಹೊತ್ತು ತರುತ್ತವೆ. ನವೆಂಬರ್ ತಿಂಗಳ 2ನೇ ಅಥವಾ 3ನೇ ವಾರದಿಂದ ಸರಾಸರಿ ಉಷ್ಣತಾಂಶದ ಇಳಿಕೆ ಮತ್ತು ಅಕ್ಟೋಬರ್ 2ನೇ ವಾರದಿಂದ ಹಿಂಗಾರು ಅಥವಾ ಈಶಾನ್ಯ ಮಾರುತವು ರಾಷ್ಟ್ರದ ಈಶಾನ್ಯ ದಿಕ್ಕಿನಿಂದ ತನ್ನ ಜೊತೆಯಲ್ಲಿ ಹೊತ್ತು ತರುವ ತಂಪಾದ ಹವೆಯ ಫಲಿತಾಂಶವಾಗಿ ರಾಜ್ಯದಲ್ಲಿ ಚಳಿಯು ನವೆಂಬರ್ ತಿಂಗಳ 2ನೇ ಅಥವಾ 3ನೇ ವಾರದಿಂದ ಪ್ರಾರಂಭವಾಗಿ ಡಿಸೆಂಬರ್ 21 ಕನಿಷ್ಠ ಮಟ್ಟವನ್ನು ತಲುಪುವುದು ವಾಡಿಕೆ. ಅಂದರೆ ಡಿಸೆಂಬರ್ 21 ದಿನಗಳಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಕನಿಷ್ಠ ಉಷ್ಣತಾಂಶವು ಸುಮಾರು 4 ಡಿಗ್ರಿ ಸೆಲ್ಸಿಯಸ್ ನಿಂದ 15 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ. ಭೂಮಿಯ ಸಮೀಪದ ವಾತಾವರಣದಲ್ಲಿ ಅಂದರೆ ಸುಮಾರು 4-5 ಅಡಿ ಎತ್ತರದಲ್ಲಿ ಉಷ್ಣತಾಂಶವು 10-12 ಡಿಗ್ರಿ ಸೆಲ್ಸಿಯಸ್ ನಿಂದ ಕಡಿಮೆಯಾದಂತಹ ಸಂದರ್ಭದಲ್ಲಿ ಮನುಷ್ಯನ ದೇಹಕ್ಕೆ ಚಳಿಯ ಅನುಭವವಾಗುತ್ತದೆ. ಡಿಸೆಂಬರ್ 22 ನಂತರ ಹಗಲಿನ ಅವಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುವುದರಿಂದ ಬಿಸಿಲಿನ ಅವಧಿ ಹೆಚ್ಚಾಗಿ ಸೂರ್ಯನಿಂದ ಭೂಮಿಗೆ ಬರುವ ಸೂರ್ಯ ಕಿರಣದ ಪ್ರಮಾಣ ಹೆಚ್ಚಾಗುವುದರಿಂದ ವಾತಾವರಣದ ಉಷ್ಣಾಂಶವು ಹೆಚ್ಚಾಗುತ್ತಾ ಹೋಗಿ ಫೆಬ್ರವರಿ 3ನೇ ವಾರದ ಹೊತ್ತಿಗೆ ಡಿಸೆಂಬರ್ 21 ಕನಿಷ್ಠ ಮತ್ತು ಜೂನ್ 21 ಗರಿಷ್ಠ ಉಷ್ಣತಾಂಶದ ಸರಾಸರಿಯ ಹಂತವನ್ನು ತಲುಪುವುದರಿಂದ ಚಳಿಯ ಪ್ರಮಾಣವೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ಸಾಮಾನ್ಯ ವರ್ಷಗಳಲ್ಲಿ ವಾಡಿಕೆಯಾಗಿ ಚಳಿಯು ನವೆಂಬರ್ ತಿಂಗಳ 2ನೇ ಅಥವಾ 3ನೇ ವಾರದಿಂದ ಪ್ರಾರಂಭವಾಗಿ ಫೆಬ್ರವರಿ 3ನೇ ವಾರದವರೆಗೆ ಇರುತ್ತದೆ. ಆದರೆ ಈ ವರ್ಷ ಪರಿಸ್ಥಿತಿ ಸಾಮಾನ್ಯ ವರ್ಷಗಳಿಗಿಂತ ಭಿನ್ನವಾಗಿರುತ್ತದೆ. ಮೊದಲನೇದಾಗಿ ಮುಂಗಾರು ಮಾರುತ ನಮ್ಮ ರಾಜ್ಯದಿಂದ ಅಕ್ಟೋಬರ್ 25 ಹಿಂತೆಗೆದಿದ್ದು ಹಿಂಗಾರು ಮಾರುತವು ಅಕ್ಟೋಬರ್ 26 ಪ್ರಾರಂಭವಾಗಿದೆ. ಇದರಿಂದ ಹಿಂಗಾರು ಮಾರುತ ಹಾಗೂ ಚಳಿಗಾಲದ ಆರಂಭ 15-25 ದಿನಗಳು ಮುಂದೂಡಿತು. ಮತ್ತೆ ಈ ವರ್ಷ ವಾತಾವರಣ ಉಷ್ಣಾಂಶ ಇಳಿಕೆಯ ಆರಂಭ ಮುಂದೂಡಿ ಡಿಸೆಂಬರ್ 4 ಅಥವಾ 5 ಚಳಿಯ ಪ್ರಾರಂಭ ಕಂಡು ಬಂದಿದೆ. ಎರಡನೆಯದು, ಅಕ್ಟೋಬರ್ 25ರಿಂದ ಡಿಸೆಂಬರ್ 1ರ ತನಕವೂ ಪೆಸಿಫಿಕ್ ಸಾಗರದಲ್ಲಿ ಸತತವಾಗಿ ಉದ್ಭವವಾದ ದಟ್ಟಣೆ ಮೋಡಗಳು ಬಂಗಾಳಕೊಲ್ಲಿಯ ಮೂಲಕ ತಮಿಳುನಾಡು ಹಾಗೂ ನಮ್ಮ ರಾಜ್ಯದ ಬಹುತೇಕ ಪ್ರದೇಶಗಳನ್ನು ತಲುಪಿ ಹೆಚ್ಚು ಮಳೆಯನ್ನು ಸುರಿಸಿದವು. ಈ ಸಮಯದಲ್ಲಿ ನಮ್ಮ ದೇಶದ ಈಶಾನ್ಯ ದಿಕ್ಕಿನಿಂದ ಬರುವ ತಂಗಾಳಿಯ ಪ್ರಭಾವ ಕೂಡ ಕಡಿಮೆ ಇದ್ದಿದ್ದರಿಂದ ರಾಜ್ಯದ ವಾತಾವರಣದ ಉಷ್ಣಾಂಶ ಇಳಿಕೆ ಕಂಡು ಬಂದಿರಲಿಲ್ಲ. ಈ ಮೂರೂ ಕಾರಣಗಳಿಂದ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ವಾತಾವರಣದ ಉಷ್ಣಾಂಶ ಇಳಿಕೆ ಡಿಸೆಂಬರ್ 4 ಅಥವಾ 5ರಿಂದ ಪ್ರಾರಂಭವಾಗಿದೆ. ಈ ಇಳಿಕೆಯು ಈ ತಿಂಗಳ 21ರವರೆಗಿದ್ದು ನಂತರದ ದಿನಗಳಲ್ಲಿ ವಾತಾವರಣದ ಉಷ್ಣಾಂಶ ಏರಿಕೆ ಪ್ರಾರಂಭವಾಗುತ್ತದೆ. ವಾತಾವರಣ ಉಷ್ಣಾಂಶದ ಇಳಿಕೆಯ ಅವಧಿ ಸಾಮಾನ್ಯ ವರ್ಷಗಳಲ್ಲಿ 40ರಿಂದ 45 ದಿನಗಳಿದ್ದು ತನ್ನ ಕನಿಷ್ಠ ಮಟ್ಟವನ್ನು ಡಿಸೆಂಬರ್ 21ರಂದು ತಲುಪುವುದು ವಾಡಿಕೆ. ಆದರೆ ಈ ವರ್ಷ ವಾತಾವರಣದ ಉಷ್ಣಾಂಶ ಇಳಿಕೆಯ ಅವಧಿ ಕೇವಲ 16ರಿಂದ 18 ದಿನಗಳು ಮಾತ್ರ ಇವೆ. ಹಾಗಾಗಿ ವಾತಾವರಣ ಉಷ್ಣಾಂಶ ಇಳಿಕೆಯು ತನ್ನ ಕನಿಷ್ಠ ಮಟ್ಟವನ್ನು ತಲುಪುವ ಮೊದಲೇ ಉಷ್ಣಾಂಶ ಏರಿಕೆಯು ಪ್ರಾರಂಭವಾಗುತ್ತದೆ. ಇದರಿಂದ ಬಹುತೇಕ ಪ್ರದೇಶಗಳಲ್ಲಿ ವಾತಾವರಣದ ಕನಿಷ್ಠ ಉಷ್ಣಾಂಶ ತನ್ನ ಕನಿಷ್ಠ ಪ್ರಮಾಣವನ್ನು ತಲುಪುವುದಿಲ್ಲ, ಬದಲಾಗಿ ಕನಿಷ್ಠ ಪ್ರಮಾಣಕ್ಕಿಂತ 4ರಿಂದ 8 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದರ ಪ್ರಮಾಣ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಇರುವುದರಿಂದ ಇದರಿಂದ ಚಳಿಯ ತೀವ್ರತೆ ಮತ್ತೆ ಚಳಿಯ ಅವಧಿ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಈ ವರ್ಷ ಚಳಿಯ ತೀವ್ರತೆ ತನ್ನ ಕನಿಷ್ಠ ಮಟ್ಟವನ್ನು ಅಂದ್ರೆ ಚಳಿಯ ಗರಿಷ್ಠ ಪ್ರಮಾಣವನ್ನು ತಲುಪುವುದಿಲ್ಲ ಮತ್ತು ಚಳಿಯ ಅವಧಿಯು ಕೂಡ ಕಡಿಮೆ ಇರುತ್ತದೆ. ಇದರಿಂದ ಈ ವರ್ಷ ಕೆಲವು ಪ್ರದೇಶಗಳಲ್ಲಿ ಉದಾಹರಣೆಗೆ ಬೆಂಗಳೂರಿನ ಸುತ್ತಮುತ್ತ ನೋಡಿದಾಗ ಇಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 10ರಿಂದ 15 ಡಿಗ್ರಿ ಸೆಲ್ಸಿಯಸ್, ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿ ಸುಮಾರು 8ರಿಂದ 12 ಡಿಗ್ರಿ ಸೆಲ್ಸಿಯಸ್ ಮತ್ತು ಉಳಿದ ಒಳನಾಡಿನ ಪ್ರದೇಶಗಳಲ್ಲಿ ಅಂದರೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಪ್ರದೇಶಗಳಲ್ಲಿ ಸುಮಾರು 12ರಿಂದ 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಇದರಿಂದ ಚಳಿಯ ತೀವ್ರತೆ ಮತ್ತು ಅವಧಿ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇರುತ್ತದೆ. ಇದನ್ನ ಬೇರೆ ಸಾಮಾನ್ಯ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಒಟ್ಟಾರೆ ಈ ವರ್ಷ ಚಳಿಯ ತೀವ್ರತೆ ಕಡಿಮೆ ಇರುತ್ತದೆ ಹಾಗೂ ಚಳಿಯ ಅವಧಿನೂ ಕೂಡ ಕಡಿಮೆ ಇರುತ್ತದೆ. ಇದರಿಂದ ಬೇಸಿಗೆಯ ಆರಂಭ ಮುಂಚಿತವಾಗಿಯೇ ಪ್ರಾರಂಭವಾಗುವ ಸೂಚನೆಗಳು ಕಂಡು ಬರುತ್ತವೆ. ನಮ್ಮ ಈಶಾನ್ಯ ದಿಕ್ಕಿನಿಂದ ತಂಪಾದ ಹವೆಯು ದಕ್ಷಿಣ ಭಾರತದ ಕಡೆಗೆ ಬೀಸ್ತಾ ಇದೆ. ಕಾರಣ ಇಲ್ಲಿ ನಮ್ಮ ವಾತಾವರಣದಲ್ಲಿ ಕ್ಲಿಯರ್ ಅಟ್ಮಾಸ್ಫಿಯರ್ ಅಂದ್ರೆ ಶುಷ್ಕ ವಾತಾವರಣವಿದ್ದು ಯಾವುದೇ ಮೋಡಗಳು ಯಾವುದೇ ದಿಕ್ಕಿನಿಂದ ಈ ಪ್ರದೇಶಗಳ ಕಡೆ ಬಂದಿಲ್ಲದೆ ಇರುವ ಕಾರಣದಿಂದ ವಾತಾವರಣ ಪರಿಶುದ್ಧವಾಗಿರುವುದರಿಂದ ಭೂಮಿಯಿಂದ ಹೊರಗಡೆ ಹೋಗುವಂತಹ ಶಾಖ ಅಂದ್ರೆ ನಾವು ಗ್ಲೋಬಲ್ ರೇಡಿಯೇಷನ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಯಿಂದ ಮೇಲೆ ಹೊರಗಡೆ ಆಕಾಶದತ್ತ ಹೋಗ್ತಕ್ಕ ಈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇದು ಹೆಚ್ಚಿಗೆ ಹೋಗ್ತಾ ಇದೆ ಅಂದ್ರೆ ಹಗಲಿನ ವೇಳೆ ಕಡಿಮೆ ಇತ್ತು, ರಾತ್ರಿಯ ವೇಳೆ ಜಾಸ್ತಿ ಇರುವುದರಿಂದ ಭೂಮಿಯಿಂದ ಹೊರಸೂಸುವ ಶಾಖದ ಪ್ರಮಾಣ ಹೆಚ್ಚಿರುವುದರಿಂದ ದಿನ ದಿನ ಭೂಮಿ ತಂಪಾಗಿ ಹೋಗುತ್ತೆ. ಇದರ ಜೊತೆಗೆ ಈಶಾನ್ಯ ದಿಕ್ಕಿನಿಂದ ತಂಪಾದ ಗಾಳಿ ಬರ್ತಾ ಇರೋದ್ರಿಂದ ಆ ತಂಪಾದ ಗಾಳಿಯ ಹವೆಯ ಜೊತೆಗೆ ನಮ್ಮ ವಾತಾವರಣದ ಉಷ್ಣಾಂಶವೂ ಕೂಡ ಟೆರೆಸ್ಟ್ರಿಯಲ್ ರೇಡಿಯೇಷನ್ ನಿಂದ ಕಡಿಮೆ ಆಗ್ತಾ ಇರೋದ್ರಿಂದ ಇವೆರಡೂ ಸೇರಿ ಈ ವಾತಾವರಣದ ಉಷ್ಣಾಂಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಕಡಿಮೆ ಆಗ್ತಾ ಇರತಕ್ಕಂತ ಪ್ರಮಾಣ ಉಳಿದಂತ ವರ್ಷಗಳಿಗೆ ಹೋಲಿಸಿದ್ರೆ ಕಡಿಮೆನೆ ಇದೆ. ಬಹುಶಃ ಈ ವೇಳೆಗೆ ಬೇರೆ ವರ್ಷಗಳಲ್ಲಿ ಸುಮಾರು ನಮ್ಮ ಘಟ್ಟ ಪ್ರದೇಶಗಳಲ್ಲಿ 4-5 ಡಿಗ್ರಿ ಟೆಂಪರೇಚರ್ ಬಂದ್ಬಿಡ್ತಾ ಇತ್ತು, ಒಳನಾಡಿನಲ್ಲಿ ಸುಮಾರು 8ರಿಂದ 12 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಡ್ತಾ ಇತ್ತು. ಆದ್ರೆ ಈ ವರ್ಷ ಆ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಆದರೂ ಕೂಡ ಸ್ವಲ್ಪ ಪ್ರಮಾಣದ ಶೀತಗಾಳಿ ಈಶಾನ್ಯ ದಿಕ್ಕಿನಿಂದ ಬರ್ತಾ ಇದೆ. ಬಹುಶಃ ಈ ಪರಿಸ್ಥಿತಿಯನ್ನು ಒಂದು ವಾರ ಮುಂದುವರಿಯುವಂತ ಒಂದು ಪರಿಸ್ಥಿತಿ ಇದೆ. ಆತ್ಮೀಯರೇ, ಡಾಕ್ಟರ್ ರಾಜೇಗೌಡ ಅವರು ಹೇಳಿದ್ದನ್ನ ತಾವು ಕೇಳಿದ್ರೆಲ್ಲ ಸಾಕಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ಕೆಲಸಗಳು ಏನು ಅನ್ನೋದನ್ನ ನಮ್ಮ ನಾವೇ ವಿಚಾರ ಮಾಡಿಕೊಂಡು ಆ ಕಡೆ ಕಾರ್ಯ ಪ್ರವೃತ್ತರಾಗೋಣ. ಅವರ ಸಂಪರ್ಕ ಸಂಖ್ಯೆ 9980366921. ಈ ನಂಬರ್ನ ತಾವು ಡಯಲ್ ಮಾಡಿ ಮಾತಾಡಬಹುದು. ಇನ್ನ ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ರೈತರು ಮಾಡಬೇಕಾಗಿದೆ. ವಿಶೇಷವಾಗಿ ಬೆಳೆ ಸಮೀಕ್ಷೆ ಅನ್ನುವಂತದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು. ನಿಮ್ಮ ಬೆಳೆಯನ್ನ ನೀವೇ ಸಮೀಕ್ಷೆ ಮಾಡಿ ಅದನ್ನ ಮೊಬೈಲ್ನೊಳಗ ಅಪ್ಲೋಡ್ ಮಾಡುವಂತಹ ಒಂದು ಕಾರ್ಯವನ್ನ ಕೃಷಿ ಇಲಾಖೆ ತಮಗೆ ತಿಳಿಸಿಕೊಡ್ತಾ ಇದೆ. ನನ್ನ ಬೆಳೆ ನನ್ನ ಹಕ್ಕು ಯೋಜನೆಯಡಿ ಒಳಗ ಇದರ ಉಪಯೋಗವನ್ನ ತಾವು ಪಡ್ಕೊಳ್ಬಹುದು. ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆಯನ್ನ ಮಾಡಿ ಅದನ್ನ ನೀವು ನೋಂದಣಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಗಳು ಸುಗಮವಾಗಿ ಆಗ್ತಾವ. ಇನ್ನೂ ಸಾಕಷ್ಟು ಸಮಯ ಅದ. ಯಾರ್ಯಾರಿಗೆ ತಮಗ ಈ ಸಮೀಕ್ಷೆ ಹ್ಯಾಂಗ್ ಮಾಡುದು ಅನ್ನುವಂಥದ್ದು ಗೊತ್ತಾಗದೆ ಹೋದ್ರೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿರ್ತಾರ, ಅವರನ್ನ ಸಂಪರ್ಕ ಮಾಡಬಹುದು. ಇಲ್ಲ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನ ಸಂಪರ್ಕ ಮಾಡಬಹುದು. ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಗೊಂಡು ಆದಷ್ಟು ಜಲ್ದಿ ನೀವು ಬೆಳೆ ಸಮೀಕ್ಷೆ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಡಿಸೆಂಬರ್ 29ರಿಂದ ಬರುವ ಮಂಗಳವಾರ ಜನವರಿ 4, 2022 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಇರಬಹುದಾಗ್ಯದ ಅಂತೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಈ ವಾರೆಲ್ಲ ಒಣ ವಾತಾವರಣ ಇರಬಹುದಾಗ್ಯದ, ಒಳ್ಳೆ ಪ್ರಸನ್ನವಾದಂತಹ ಬಿಸಿಲು ಇರಬಹುದು, ಚಳಿಯ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಆದರೆ ಒಂದನ್ನ ಇಲ್ಲಿ ಗಮನಿಸಬೇಕು, ಶನಿವಾರ ಜನವರಿ 1ನೇ ತಾರೀಕು ಕಲಬುರಗಿ ಮತ್ತು ಜಹೀರಾಬಾದ್ ಹೊರತುಪಡಿಸಿದರೆ ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ತುಂತುರು ಮಳೆ ಆಗಬಹುದು. ಮಳೆಯ ಒಂದು ವಾತಾವರಣ ನಿಮಗೆ ಅಂದ್ರೆ ರೆಗ್ಯುಲರ್ ಆಗಿ ಯಾವ ವಾತಾವರಣ ಇರ್ತದೆ ಬಿಸಿಲಿನ ವಾತಾವರಣ, ಅಂಥ ವಾತಾವರಣ ಬಿಟ್ಟು ಮೋಡ ಕವಿದ ವಾತಾವರಣ, ಸ್ವಲ್ಪ ಜುಬ್ರ ಮಳೆಯ ವಾತಾವರಣ ಅವತ್ತಿನ ದಿವಸ ಕಾಣಿಸಬಹುದು. ಯಾವತ್ತು? ಶನಿವಾರ 1ನೇ ತಾರೀಕು. ಶುಕ್ರವಾರ ಕೆಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರಬಹುದು. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಒಳಗ ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಯಾವತ್ತ? ಶುಕ್ರವಾರ ಡಿಸೆಂಬರ್ 31ನೇ ತಾರೀಕು. ಇಷ್ಟು ಬಿಟ್ರೆ ಉಳಿದ ಎಲ್ಲಾ ದಿನಗಳಲ್ಲಿ ಒಳ್ಳೆ ಪ್ರಸನ್ನವಾದಂತಹ ಶುಭ್ರವಾದಂತಹ ಬಿಸಿಲಿನ ವಾತಾವರಣ ಇರಬಹುದು. ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಈ ವಾತಾವರಣ ಅನುಕೂಲ ಕಲ್ಪಿಸಬಹುದು ಅನ್ನುವಂತಹ ವಿಚಾರ ಅದ. ಇನ್ನ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಹೆಚ್ಚಿಗೆ ಅದರೊಳಗ ಹೇಳುವುದಕ್ಕ ಏನೂ ಇಲ್ಲ, ಆದರೂ ಕೂಡ ನಾವು ಹಿಂಗ ಹೇಳಬಹುದು. ಕಲಬುರಗಿ ಜಿಲ್ಲೆ ಒಳಗ ವಾರಪೂರ್ತಿ ಒಣ ವಾತಾವರಣ ಇರಬಹುದು, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡಾ 10%. ಬೀದರ್ ಜಿಲ್ಲೆ ಒಳಗೂ ಕೂಡ ಗುರುವಾರ ಡಿಸೆಂಬರ್ 30ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 40%, ಆಮೇಲೆ ಶನಿವಾರ ಜನವರಿ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 35%. ಈ ಎರಡು ದಿವಸ ಬೀದರ್ ಜಿಲ್ಲೆ ಒಳಗ ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆ ಆಗಬಹುದು. ಇದನ್ನು ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಬೀದರ್ ಜಿಲ್ಲೆ ಒಳಗ ಒಳ್ಳೆ ಶುಭ್ರ ವಾತಾವರಣ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಶುಕ್ರವಾರ ಡಿಸೆಂಬರ್ 31ನೇ ತಾರೀಕು ಮಳೆಯ ಸಾಧ್ಯತೆಗಳು 30%, ಶನಿವಾರ ಜನವರಿ 1ನೇ ತಾರೀಕು ಶೇಕಡಾ 35% ಅನ್ನುವಂತಹ ಸೂಚನೆ ಅದ. ಶನಿವಾರ 1ನೇ ತಾರೀಕು ರಾಯಚೂರು ಜಿಲ್ಲೆ ಒಳಗ ಅಲ್ಲಲ್ಲಿ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಹಗುರವಾಗಿ ಇರಬಹುದಾಗಿದೆ. ಉಳಿದ ದಿನಗಳಲ್ಲಿ ಬಹುತೇಕ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಜನವರಿ 1ನೇ ತಾರೀಕು ಶನಿವಾರ ಮಳೆಯ ಸಾಧ್ಯತೆಗಳು ಶೇಕಡಾ 30%, ಅಲ್ಲಲ್ಲಿ ಸ್ವಲ್ಪ ಮಳೆ ಆಗಬಹುದು. ಉಳಿದ ದಿನಗಳಲ್ಲಿ ಶುಭ್ರ, ಬಿಸಿಲಿನ ವಾತಾವರಣ, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡಾ 10%. ಕೊಪ್ಪಳ ಜಿಲ್ಲೆ ಒಳಗ ಶುಕ್ರವಾರ ಡಿಸೆಂಬರ್ 31ನೇ ತಾರೀಕು ಮತ್ತು ಶನಿವಾರ ಜನವರಿ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 55%. ಕೊಪ್ಪಳ ಜಿಲ್ಲೆ ಒಳಗ ಶನಿವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಶುಕ್ರವಾರ ದಿವಸ ಭಾಗಶಃ ಮೋಡ ಕವಿದ ವಾತಾವರಣ ಇರಬಹುದಾಗಿದೆ. ಉಳಿದ ದಿನಗಳಲ್ಲಿ ಬಹುತೇಕ ಒಣ, ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಶನಿವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 30%. ಉಳಿದ ದಿನಗಳಲ್ಲಿ ಶುಭ್ರ ಬಿಸಿಲಿನ ಒಣ ವಾತಾವರಣ ಇರಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಶುಕ್ರವಾರ ಡಿಸೆಂಬರ್ 31ನೇ ತಾರೀಕು ಮಳೆಯ ಸಾಧ್ಯತೆಗಳು 80%, ಶನಿವಾರ ಜನವರಿ 1ನೇ ತಾರೀಕು 75%. ಈ ಎರಡು ದಿವಸ ಅಂದ್ರೆ ಶುಕ್ರವಾರ 31 ಮತ್ತು ಶನಿವಾರ 1ನೇ ತಾರೀಕು ಬಳ್ಳಾರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ದಿನಗಳಲ್ಲಿ ಒಳ್ಳೆಯ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಮಳೆಯ ಸಾಧ್ಯತೆಗಳು ಕೇವಲ 10%. ಬಾಗಲಕೋಟೆ ಜಿಲ್ಲೆ ಒಳಗ ಶನಿವಾರ ಜನವರಿ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 45%, ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಇದನ್ನು ಬಿಟ್ಟರೆ ಉಳಿದ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ, ಮಳೆಯ ಸಾಧ್ಯತೆಗಳು ಕೇವಲ 10%. ಸೊಲ್ಲಾಪುರ ಜಿಲ್ಲೆ ಒಳಗ ಶನಿವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 20%, ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆ ಆದರೂ ಆಗಬಹುದು. ಉಳಿದಂತಹ ದಿನಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ. ಇನ್ನ ಜಹೀರಾಬಾದ್ ತಾಲೂಕಿನೊಳಗ ವಾರ ಪೂರ್ತಿ ಒಣ ಬಿಸಿಲಿನ ಶುಭ್ರ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳ ಬಗ್ಗೆ ನಾವು ನೋಡಿದ್ವಿ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರೆ ನಮಗೆ ಬೇಕಾದಂತಹ ಒಂದು ಒಳ್ಳೆಯ ವಾತಾವರಣ ಈ ವಾರ ಕೂಡ ಇರಬಹುದಾಗಿದೆ. ಚಳಿಯ ಅನುಭವ ಬಹಳಷ್ಟು ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಗರಿಷ್ಠ ತಾಪಮಾನ 29-30 ಡಿಗ್ರಿ ಸೆಲ್ಸಿಯಸ್, ಇದು ಸರಾಸರಿಯಾಗಿ ಇರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಅಂತಹ ಕೊರೆಯುವ ಚಳಿಯನ್ನು ಈ ವಾರದೊಳಗ ನಮಗೆ ಅನುಭವಕ್ಕೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ಹೊಸ ವರ್ಷ 2022 ಹಾರ್ದಿಕ ಶುಭಾಶಯಗಳು. ಅಲ್ಲದೆ ಎಳ್ಳಮಾಸೆ ಅದ, ಎಳ್ಳಮಾಸೆ ಸಂಭ್ರಮೋಲ್ಲಾಸಗಳನ್ನು ತರಲಿ. ಮತ್ತು ಮುಂದಿನ ವರ್ಷ ನಮ್ಮ ಎಲ್ಲ ರೈತಾಪಿ ವರ್ಗದವರಿಗೆ ಒಂದು ಅದ್ಭುತವಾದಂತಹ ವರ್ಷ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿ ಎಲ್ಲ ಕಡೆ ಸಂಭ್ರಮೋಲ್ಲಾಸಗಳು ತುಂಬಿ ತುಳುಕಲಿ ಅಂತೇಳಿ ಹಾರೈಸ್ತಾ ಈ ವರ್ಷದ ಕೊನೆಯ ಮೇಘ ಸಂದೇಶದ ಸಂಚಿಕೆಯನ್ನ ಮುಗಿಸೋಣಂತ. ಮತ್ತೆ ಮುಂದಿನ ವರ್ಷ ಹೊಸ ಹುರುಪು, ಹೊಸ ಉತ್ಸಾಹ, ಹೊಸ ಆಸೆ, ಹೊಸ ಭರವಸೆಗಳ ಜೊತೆಗೆ, ಹೊಸ ಕನಸುಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 534ನೇ ಸಂಚಿಕೆ ಮುಡಿಬಂತು. ಸರ್, ಎ ಬಿ ಎ ಆರ್ ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎ ಬಿ ಆರ್ ಕೆ ಕಾರ್ಡ್ ಏನಂದ್ರು ಕಳ್ದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗಡೆಪ್ಪ ಭಜಂತ್ರಿ ಅಂದಿಹಾಳ್ ಹಾಗೂ ಸಂಗಡಿಗರಿಂದ ಈಗ ಕಣಿವಾದನ. ಹೇಳ್ತೀನಿ.